ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ನಿಲಿದ ಸಂಜೆ ಪ್ರಸಾರವನ್ನು ಇದೀಗ ಆರಂಭ ಮಾಡುತ್ತಿದ್ದೇವೆ. ಸಮಯ 5:30:20. ನಿಲಿದ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಾನು ನಿಮ್ಮ ರೇಡಿಯೋ ಗೆಳತಿ ನಿರ್ಮಲಾ. ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು. ಕೃಷಿ ರಂಗ ಕಾರ್ಯಕ್ರಮ. ಕೆಳಗರೆ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ರಾಗಿ ಮತ್ತು ಇತರ ಸಿರಿಧಾನ್ಯಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮ ಕುರಿತು ಸಂದರ್ಶನ ಮೂಡಿಬರಲಿದೆ. ಮೊದಲಿಗೆ ಜಾಹೀರಾತುಗಳು. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನನ್ ಗಂಡ ದಿನವೆಲ್ಲ ಕೆಮ್ತಾ ಇರ್ತಾರೆ, ರಾತ್ರಿ ಎಲ್ಲ ಜ್ವರ ಇರುತ್ತೆ, ಕಫದಲ್ಲಿ ರಕ್ತ ಬೀಳುತ್ತೆ, ಇದಕ್ಕೆಲ್ಲ ಏನಾದ್ರೂ ಔಷಧ ಕೊಡೋಣ? ತಗೊಳಮ್ಮ, ಈ ಮಾತ್ರೆ ಒಂದ್ ವಾರ ಕೊಡು. ನಿಲ್ಲಿ, ಈಕೆ ಹೇಳಿದ್ದೆಲ್ಲ ಕ್ಷಯ ರೋಗದ ಲಕ್ಷಣಗಳು. ಡಾಕ್ಟರ್ ಚೀಟಿ ಇಲ್ಲದೆ ಔಷಧಿ ಕೊಟ್ರೆ ನಿಮಗ್ ದಂಡ ಹಾಕ್ತಾರೆ. ಕ್ಷಯ ರೋಗಿಯ ವಿವರ, ಅವ್ರಿಗೆ ಕೊಟ್ಟ ಔಷಧ ಎಲ್ಲನೂ ದಾಖಲಿಸಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲಮ್ಮ, ಕ್ಷಯ ರೋಗ ಪರೀಕ್ಷೆ ಚಿಕಿತ್ಸೆ ಉಚಿತವಾಗಿ ಮಾಡ್ತಾರೆ. ಮೊದಲು ನಿನ್ನ ಗಂಡನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಉಜ್ವಲ ಭವಿಷ್ಯ ಬನಾನೆ ಕಿ ಆಜಾದಿ, ರಿಟೈರ್ಮೆಂಟ್ ಕೆ ಬಾದ ಭಿ ನಿಯಮಿತ ಇನ್ಕಮ್ ಕಿ ಆಜಾದಿ, ಆಜಾದಿ ಕಾ ಅಮೃತ ಮಹೋತ್ಸವ ಆಓ ಮನಾಯೆ ಹೈ ಪರ್ NPS ಕರೆ ಬೆಹತರ ಆಜ್ ಔರ್ ಪೆನ್ಷನ್ ಸೆ ಸುನಿಶ್ಚಿತ ಕರೆ. 1 ಅಕ್ಟೋಬರ್ ಕೋ ಪೂರಾ ದೇಶ ಮನಾ ರಹಾ ಹೈ NPS ದಿವಸ. ಅಧಿಕ ಜಾನ್ಕಾರಿ ಕೆ ಲಿಯೆ ಅಪ್ನಿ ಬ್ಯಾಂಕ್ ಶಾಖಾ ಜಾಯೆ ಯಾ PFRDA.org.in ಪರ್ ವಿಜಿಟ್ ಕರೇ ಯಾ 1-800-110-7008 ಪರ್ ಕಾಲ್ ಕರೇ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ರಾಗಿ ಮತ್ತು ಇತರ ಸಿರಿಧಾನ್ಯಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳನ್ನು ಕುರಿತು ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ರೋಗಶಾಸ್ತ್ರ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಪಿ ಪಾಲಣ್ಣ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ಪಾಲಣ್ಣ ಅವರೇ. ನಮಸ್ಕಾರ ಸರ್. ಈ ಸಿರಿಧಾನ್ಯಗಳು ಅಥವಾ ಕಿರುಧಾನ್ಯಗಳು ಅಂತ ಏನು ಹೇಳ್ತೀವಲ್ಲ, ಇವತ್ತು ಇವು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದ್ದಾವೆ. ನಿಜ ಸರ್. ರಾಗಿ ಈ ಸಿರಿಧಾನ್ಯಗಳ ಒಂದು ಹಿರಿಯಣ್ಣ ಅಂತಲೇ ಹೇಳಬಹುದು. ನಿಜ, ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಒಂದು ಸಿರಿಧಾನ್ಯನೇ. ಹೌದು. ತಾವತ್ತು ಈ ರಾಗಿ ಮತ್ತು ನಮ್ಮ ಇತರೆ ಸಿರಿಧಾನ್ಯ ಬೆಳೆಗಳಲ್ಲಿ ಕಂಡುಬರುವಂಥ ರೋಗಗಳು, ಕೀಟಗಳು, ಅವುಗಳ ನಿರ್ವಹಣಾ ಕ್ರಮಗಳ ಬಗ್ಗೆ ಪರಿಚಯ ಮಾಡಿ. ಮೊದಲಿಗೆ ಸಿರಿಧಾನ್ಯಗಳು ಯಾವ್ಯಾವು ಅಂತ ಸ್ವಲ್ಪ ಪರಿಚಯ ಮಾಡಿ. ಸಿರಿಧಾನ್ಯಗಳಂದ್ರೆ ಒಂದು 6 ಬೆಳೆಗಳ ಒಂದು ಸಮೂಹ ಅಂತೇಳಿ ನಾವು ಹೇಳ್ತೀವಿ. ಪ್ರಮುಖವಾಗಿ ತಾವು ಹೇಳ್ದಂಗೆ ರಾಗಿ ಮೊದಲನೇ ಸ್ಥಾನದಲ್ಲಿರುತ್ತೆ. ತದನಂತರ ನವಣೆ, ಸಾಮೆ, ಊದಲು, ಬೊರಗು, ಕೊರ್ಲೆ, ಆರ್ಕ, ಸೊ ಇವೆಲ್ಲ ಒಂದು ಸಿರಿಧಾನ್ಯಗಳ ಒಂದು ಗುಂಪಿಗೆ ಸೇರಿರ್ತಕ್ಕಂಥ ಬೆಳೆಗಳು. ಅಂದರೆ ಇವುಗಳ ಪ್ರಾಮುಖ್ಯತೆ ಏನು ಅಂತೀರಿ? ಸೊ ತಮಗೆ ಗೊತ್ತಿರುವ ಹಾಗೆ ಈ ಒಂದು ಸಿರಿಧಾನ್ಯಗಳಿಗೆ ಸುಮಾರು ಒಂದು 5,000 ವರ್ಷಗಳ ಒಂದು ಇತಿಹಾಸನೇ ಇದೆ. ಸೊ ಮೊದಲು ನಮ್ಮ ರೈತರು ಈ ಸಿರಿಧಾನ್ಯಗಳನ್ನು ಕೇವಲ ಒಂದು ಉತ್ಪನ್ನವಾಗಿ ನೋಡದೆ ತಮ್ಮ ಒಂದು ಕೃಷಿಯಲ್ಲಿ ಒಂದು ಸಾಂಪ್ರದಾಯಿಕ ಪದ್ಧತಿಯಾಗಿ ಇವುಗಳನ್ನು ಬೆಳೀತಾ ಇದ್ರು. ಸೊ ಈ ಒಂದು ಸಿರಿಧಾನ್ಯಗಳು ಪರಿಸರ ಸ್ನೇಹಿ, ಅಂದರೆ ಬೇರೆ ಬೆಳೆಗೆ ಅಥವಾ ಬೆಳೆಗಳಲ್ಲಿ ನಾವು ಏನು ಯಥೇಚ್ಛವಾಗಿ ಈ ರಾಸಾಯನಿಕಗಳನ್ನು, ಪೀಡಿನಾಶಕಗಳನ್ನು ಬಳಸ್ತೇವಲ್ಲ, ಅದರ ಒಂದು ಅವಶ್ಯಕತೆ ಇಲ್ಲಿ ನಮಗೆ ಕಂಡುಬರಲ್ಲ. ಸೊ ಅತಿ ಕಡಿಮೆ ರಾಸಾಯನಿಕಗಳು ಮತ್ತು ಪೀಡಿನಾಶಕಗಳ ಬಳಸಿಬಿಟ್ಟು ನಾವು ಈ ಒಂದು ಬೆಳೆಗಳನ್ನು ಬೆಳೆಯಬಹುದು. ಸೊ ಇವುಗಳನ್ನು ಆಹಾರಕ್ಕೋಸ್ಕರ, ಮೇವುಗೋಸ್ಕರ ಸಹ ನಾವು ಇದನ್ನ ಬೆಳಿಬಹುದು. ಅದ ನಂತರ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಸುಮಾರು ನಾವೀಗ ಹೇಳ್ಬೇಕಂದ್ರೆ 300-400 ಮಿಲಿಮೀಟರ್ ಮಳೆ ಬರ್ತಕ್ಕಂಥ ಪ್ರದೇಶದಲ್ಲೂ ಸಹ ಈ ಬೆಳೆಗಳನ್ನು ನಾವು ಬೆಳಿಬಹುದು. ಪರಿಣಾಮಕಾರಿ ಒಳ್ಳೆ ರೀತಿಯಲ್ಲಿ ನಾವು ಬೆಳಿಬಹುದು. ಅದೇ ರೀತಿ ಇವು ಒಂದು ವಿಭಿನ್ನ, ಅಂದ್ರೆ ಏನು ಕ್ಲೈಮೇಟ್ ಚೇಂಜ್ ಅಂತೇಳಿ ಏನು ಹೇಳ್ತೀವಿ, ಬದಲಾವಣೆಗೆ ಸಹ ಹೊಂದ್ಕೊಳ್ತಕ್ಕಂಥ ಬೆಳೆಗಳು. ಸೊ ಹವಾಮಾನದ ವೈಪರೀತ್ಯಕ್ಕೆ ಒಂದು ಪೂರ್ವ ಸುಲಭ ಪರಿಹಾರ ಅಂತೇಳಿ ನಾವು ಹೇಳಬಹುದು. ಅಂದ್ರೆ ಬಹು ಬೇಗನೆ ಕೊಯ್ಲಿಗೆ ಬರ್ತವೆ. ಆಮೇಲೆ ಬರ ನಿರೋಧಕ ಒಂದು ಶಕ್ತಿಯನ್ನು ಸಹ ಇವು ಹೊಂದಿರ್ತವೆ. ಆಮೇಲೆ ನಾವು ಬೆಳೆಗಳಲ್ಲಿ ಏನು ಈಗ ಕೆಲವು ದ್ವಿದಳ ಧಾನ್ಯಗಳು ಬೆಳಿತೇವೆ ಅದರಲ್ಲಿ ಅಂತರ್ಬೆಳೆಯಾಗಿನ ಸಹ ಇವುಗಳನ್ನ ಬೆಳಿಬಹುದು. ಮತ್ತು ಫಲವತ್ತತೆ ಕಡಿಮೆ ಫಲವತ್ತತೆ ಇರತಕ್ಕಂಥ ಇಳಿಜಾರು ಗುಡ್ಡಗಾಡುಗಳನ್ನು ಸಹ ಈ ಬೆಳೆಗಳನ್ನು ನಾವು ಬೆಳಿಬಹುದು. ಸೊ ಇವಿಷ್ಟು ಈ ಒಂದು ಸಿರಿಧಾನ್ಯ ಅಥವಾ ಕಿರಿಧಾನ್ಯಗಳ ಒಂದು ವಿಶೇಷ ಗುಣಗಳಂತ ನಾವು ಹೇಳಬಹುದು. ಪೌಷ್ಟಿಕಾಂಶಗಳ ದೃಷ್ಟಿಯಿಂದ ಸಾಕಷ್ಟು ಇವು ಶ್ರೀಮಂತ ಅಂತ ಹೇಳಬಹುದು. ಡೆಫಿನೆಟ್ಲಿ ಸರ್, ಹೌದು. ಆಹಾರದ ದೃಷ್ಟಿಯಿಂದ ಬೇರೆ ಬೇರೆ ಅಮೈನೋ ಆಮ್ಲಗಳು ಅವೆಲ್ಲ ಜಾಸ್ತಿ ಇರ್ತವೆ ಅಂತ. ಖಂಡಿತವಾಗ್ಲು. ಸೊ ನಾವೇನು ಪ್ರತಿನಿತ್ಯ ತಗೊಂತಕ್ಕಂಥ ಆಹಾರದಲ್ಲಿ ಏನು ಇದೆಯಲ್ಲ ಅವ್ರ ಆ ಒಂದು ಇರ್ತಕ್ಕಂಥ ಒಂದು ಪೋಷಕಾಂಶಗಳನ್ನ, ಸೊ ಇವಕ್ಕೆ ನಾವು ಸಿರಿಧಾನ್ಯಗಳಿರ್ತಕ್ಕಂಥದ್ದನ್ನ ಗಮನಿಸಿದರೆ ಈಗ ಖನಿಜಾಂಶ ಆಗಿರ್ಬೋದು, ಸುಣ್ಣ, ಗಂಧಕ, ಕಬ್ಬಿಣ, ಸೊ ಇತರೆ ಲಘು ಪೋಷಕಾಂಶಗಳು ಸಿರಿಧಾನ್ಯಗಳಲ್ಲಿ ಯಥೇಚ್ಛವಾಗಿ ಹೇರಳವಾಗಿ ಸಿಗ್ತವೆ. ವಿಶೇಷವಾಗಿ ನಾರಿನಂಶ ಹೆಚ್ಚಿರೋದ್ರಿಂದ ಇದರ ಮಹತ್ವ ಇನ್ನೂ ಹೆಚ್ಚಾಗಿದೆ. ಹೌದು, ಖಂಡಿತ. ಮೊದಲು ನಾವು ಈ ಸಿರಿಧಾನ್ಯಗಳಲ್ಲಿ ಅಷ್ಟೊಂದು ಈ ಕೀಟಪೀಡೆಗಳ ಹಾವಳಿ ನೋಡ್ತಾ ಇರಲಿಲ್ಲ, ಆದರೆ ಇತ್ತೀಚೆಗೆ ಇದರ ಒಂದು ಹಾವಳಿಯನ್ನು ನಾವು ಕಾಣ್ತಾ ಇದ್ದೀವಿ ಸಿರಿಧಾನ್ಯಗಳಲ್ಲಿ, ರಾಗಿನಲ್ಲಾಗಲಿ ಕಾಣ್ತಾ ಇದ್ದೀವಿ. ಇದಕ್ಕೆ ಏನು ಕಾರಣಗಳು ಇರ್ಬೋದು ಅಂತ ಹೇಳ್ದಂಗೆ ನೂರಕ್ಕೆ ನೂರು ಸತ್ಯ. ಮೊದಲು ಈ ಸಿರಿಧಾನ್ಯಗಳ ಅಷ್ಟೊಂದು ನಾವು ರೋಗ ಮತ್ತು ಕೀಟದ ಬಾಧೆ ಇರಲಿಲ್ಲ. ಸ್ವತಃ ಒಂದು ಗಾದೆ ಮಾತೆ ಕೇಳಿರ್ಬೋದು, ಒಂದು ಗಾದೆ ಇದೆ, ಮನುಷ್ಯರಿಗೆ ಏನಾದರೂ ಕಾಯಿಲೆ ಅಥವಾ ರೋಗ ಬಂದರೆ ಹಿಂದಿನ ಕಾಲದಲ್ಲಿ ರೋಗ ಮನುಷ್ಯರಿಗೆ ಬರದ ಮರಕ್ಕೆ ಬರುತ್ತಾ ಅಂತೇಳಿ ಕೇಳ್ತಾ ಇದ್ರು. ಸೊ ಈಗ ಏನಾಗಿದೆ ಅಂದ್ರೆ ಅದು ರಿವರ್ಸ್ ಆಗಿಬಿಟ್ಟಿದೆ. ಅಂದರೆ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆಗಳಿಗಿಂತ ಈ ಮರಗಡೆಗಳಿಗೆ ಬರ್ತಕ್ಕಂಥ ಕಾಯಿಲೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ದಿನೇ ದಿನೇ ಜಾಸ್ತಿ ಆಗ್ತಾ ಹೋದೆ. ಸೊ ಇದಕ್ಕೆ ಪ್ರಮುಖ ಕಾರಣಗಳು ನಾವು ಹೇಳ್ಬೇಕಂದ್ರೆ, ಸೊ ನಾವು ಮಾಡ್ತಕ್ಕಂಥ ಒಂದು ಬೇಸಾಯ ಪದ್ಧತಿ, ಸೊ ನಾವು ಅನುಸರಿಸಿರ್ತಕ್ಕಂಥ ಒಂದು ಕ್ರಮಗಳನ್ನೇ ಪ್ರಮುಖ ಕಾರಣ ಅಂತೇಳಿ ನಾವು ತಿಳಿಸ್ಬೋದು. ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕಪ್ಪ ಅಂದರೆ, ಒಂದು ವಿವಿಧ ಸಾಂದ್ರ ಬೇಸಾಯ ಪದ್ಧತಿಗಳು. ಈಗ ನೋಡಿ, ಭೂಮಿ ಮಾತ್ರ ಏನು ಇದ್ದಷ್ಟು ಇದ್ದೇ ಇರುತ್ತೆ, ಪ್ರತಿನಿತ್ಯ ಜನಸಂಖ್ಯೆ ಜಾಸ್ತಿ ಆಗ್ತದೆ, ಆಹಾರ ಧಾನ್ಯಗಳ ಬೇಡಿಕೆನೂ ಸಹ ಅಧಿಕವಾಗ್ತದೆ. ಅದಕ್ಕೆ ನಾವು ವಿವಿಧ ಸಾಂದ್ರ ಬೇಸಾಯ ಪದ್ಧತಿಗಳನ್ನು ಅಳವಡಿಸ್ಕೊಂತೀವಿ, ಆದರೆ ಅದು ಸರಿಯಾದ ರೀತಿ ನಿರ್ವಹಣೆ ಮಾಡೋದಿಲ್ಲ. ಸೊ ಇದು ಒಂದು ಕ್ರಮ. ಅದೇ ರೀತಿ ಏಕಬೆಳೆ ಪದ್ಧತಿ, ಕೆಲವು ರೈತರು ಏನಪ್ಪ ಅಂದ್ರೆ ರಾಗಿ ಬೆಳೆದ್ರೆ ಪ್ರತಿ ವರ್ಷನೂ ರಾಗಿನೇ ಬೆಳೀತಕ್ಕಂಥದ್ದು, ತೊಗರಿ ಬೆಳೆದ್ರೆ ತೊಗರಿನೇ ಬೆಳೀತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಆ ಒಂದು ನಿರ್ದಿಷ್ಟ ಬೆಳೆಗೆ ಬರ್ತಕ್ಕಂಥ ರೋಗ ಮತ್ತು ಕೀಟಗಳ ಸಂಖ್ಯೆ ಋತುವಿನಿಂದ ಋತುವಿಗೆ, ಅಂದ್ರೆ ಸೀಸನ್ ಟು ಸೀಸನ್ ಅಧಿಕವಾಗಿ ಹೋಗ್ತಾ ಇರ್ತವೆ. ಅದು ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ, ಸಾವಯವ ಗೊಬ್ಬರದ ಬಳಕೆ ಕಡಿಮೆ ಆಗ್ತಕ್ಕಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ, ಅದರಲ್ಲಿ ಒಂದು ಮಹತ್ವ ಅಂದ್ರೆ ಮಣ್ಣಿನ ಒಂದು ಪೌಷ್ಟಿಕತೆ ಶಕ್ತಿ ಕಳ್ಕೊಳ್ಳುತ್ತೆ, ಅದರಿಂದ ಅನೇಕ ರೋಗ ಮತ್ತು ಕೀಟಗಳ ಬಾಧೆಗೆ ತುತ್ತಾಗ್ತವೆ. ಆಮೇಲೆ ಅವೈಜ್ಞಾನಿಕ ಪ್ರಕೃತಿ ಸಂಪತ್ತಿನ ಬಳಕೆ, ಈಗ ನೀರಿರ್ಬೋದು, ಅರಣ್ಯ ಸಂಪತ್ತಿರ್ಬೋದು, ಮಣ್ಣಿರ್ಬೋದು, ಸೊ ಇದನ್ನು ಸಹ ಒಂದು ಪ್ರಮುಖ ಕಾರಣ ಅಂತಾನೆ ನಾವು ಹೇಳ್ಬಹುದು. ಅದೇ ರೀತಿ ಅಧಿಕ ಇಳುವರಿ ಆಗ ಸಂಕರಣ ತಳಿಗಳ ಬಳಕೆನೂ ಸಹ ಒಂದು ಕಾರಣ. ಯಾಕಂದ್ರೆ ಈಗ ಪ್ರತಿಯೊಬ್ಬ ರೈತರು ಎಲ್ಲರಿಗೂ ಅಂಗಡಿ ಬೀಜನೇ ಬೇಕು, ಇದೇನೆ ಆ ರೀತಿ ಅವರು ತನ್ನ ಸ್ವಾಚ್ಛೆಯಿಂದ ಅಧಿಕ ಇಳುವರಿ ತಳಿಗಳು ತಪ್ಪು ಅಂತಲ್ಲ, ಅಧಿಕ ಇಳುವರಿ ತಳಿಗಳನ್ನು ನಾವು ಬಳಸಿದ್ಮೇಲೆ ಅವುಗಳ ನಿರ್ವಹಣೆಯನ್ನು ಮಾಡತಕ್ಕಂಥ ಒಂದು ರೀತಿ ವಿಧಾನಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಅದರಿಂದ ಇಲ್ಲ, ನಾವು ಅಧಿಕ ಇಳುವರಿ ತಳಿಗಳನ್ನು ಹಾಕ್ಬಿಟ್ಟು ಸರಿಯಾದ ಕ್ರಮಕ್ಕೆ ನೀರು, ಗೊಬ್ಬರ, ಔಷಧೋಪಚಾರ ಕೊಡಲಿಲ್ಲ ಅಂದ್ರೆ ಖಂಡಿತ ನಾವು ಇಳುವರಿ ತೆಗೆಯಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದ್ರೆ, ಸಾಮೂಹಿಕವಾದ ಹತೋಟಿ ಕ್ರಮಗಳನ್ನು ಕೈಗೊಳ್ಳದೇ ಇರ್ತಕ್ಕಂಥದ್ದು. ಈಗ ಒಬ್ರು ನೂರಲ್ಲಿ 99 ಜನ ಹತೋಟಿ ಕ್ರಮಗಳನ್ನು ಕೈಗೊಂಡು ಯಾರಾದರೂ ಒಬ್ರು ಆ ಒಂದು ಕ್ರಮಗಳನ್ನು ಕೈಗೊಳ್ಳಲಿಲ್ಲ ಅಂದ್ರೆ ನಾವು ಆ ಒಂದು ರೋಗ ಅಥವಾ ಕಾಯಿಲೆನ ಹತೋಟಿ ಮಾಡಲಿಕ್ಕೆ ಆಗೋದಿಲ್ಲ. ಅದು ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಆಮೇಲೆ ರೋಗ ಮತ್ತು ಕೀಟಗಳ ಜೀವನ ಚಕ್ರ, ಸೊ ಎಲ್ಲಿ ಬರುತ್ತೆ ಏನು ಬರುತ್ತೆ ಅದ್ರ ಬಗ್ಗೆ ನಾವು ರೈತರು ಯಾರು ಯೋಚನೆ ಮಾಡಲ್ಲ. ಕಾಯಿಲೆ ಬಂದಿದೆ, ರೋಗ ಬಂದಿದೆ, ಔಷಧಿ ಹೊಡಿಬೇಕು, ಅದು ಕಾರಣ ಏನು, ಮೂಲ ಏನಂತೇಳಿ ಯಾರು ನಾವು ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇದು ಒಂದು ಪ್ರಮುಖವಾಗಿರ್ತಕ್ಕಂಥದ್ದು. ಆಮೇಲೆ ರೋಗ ಮತ್ತು ಕೀಟಗಳ ಹರಡುವಿಕೆ, ಅದು ಯಾವುದ್ರ ಮುಖಾಂತರ ಬರುತ್ತೆ, ಬೀಜದ ಮುಖಾಂತರ ಬರುತ್ತಾ, ಗಾಳಿ ಮುಖಾಂತರ ಬರುತ್ತಾ, ನೀರಿನ ಮುಖಾಂತರ ಬರುತ್ತಾ, ಸೊ ಇವುಗಳ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿ ಖಂಡಿತ ಬೇಕಾಗ್ತದೆ. ಆಮೇಲೆ ಅವೈಜ್ಞಾನಿಕ ಪೀಡನಾಶಕಗಳ ಬಳಕೆ, ಈಗ ನಾವು ಉದಾಹರಣೆಗೆ ಏನೇ ಹೇಳ್ತೀವಿ, ಯಾವುದೋ ಒಂದು ಬೆಳೆಗೆ 1 ಗ್ರಾಮ್ 2 ಗ್ರಾಮ್ 1 ಲೀಟರ್ ನೀರಿಗೆ ಬಳಸಿ ಸಿಂಪರಣೆ ಮಾಡು, ಖಂಡಿತ ಅದನ್ನ ಯಾರೂ ಮಾಡುವುದಿಲ್ಲ ವೈಜ್ಞಾನಿಕವಾಗಿ. ಆಮೇಲೆ ಸುಮ್ಮನೆ ಅವ್ರಿಗೆ ಏನೋ ನೇರವಾಗಿ ಈಗ ರೋಗ ಅಥವಾ ಕೀಟದ ಬಾಧೆ ಬಂದರೆ ಗೊಬ್ಬರದ ಅಂಗಡಿಗೆ ಅಥವಾ ಹೋಗೋದು, ಯಾವುದೋ ಒಂದು ಔಷಧಿ ತಂದು ಹೊಡಿತಕ್ಕಂಥದ್ದು, ಇದನ್ನು ಸಹ ಒಂದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಆಮೇಲೆ ಸಮಯಕ್ಕೆ ಸರಿಯಾಗಿ ಹತೋಟಿ ಕ್ರಮಗಳನ್ನು ಕೈಗೊಳ್ಳದೇ ಇರ್ತಕ್ಕಂಥದ್ದು, ಅಂದರೆ ರೋಗದ ತೀವ್ರತೆ ನಮ್ಮ ಕೈಮೀರಿ ಏನು ಹೋದಾಗಲೇ ಅಂಥ ಸಂದರ್ಭದಲ್ಲಿ ನಾವು ಹತೋಟಿ ಕ್ರಮಗಳನ್ನು ಕೈಗೊಳ್ಳುವುದರಿಂದನೂ ಸಹ ನಾವು ಇವನ್ನ ಈ ರೋಗ ಮತ್ತು ಪೀಡೆಗಳ ಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಒಂದು ಕಾರಣ. ಆಮೇಲೆ ಸಮಗ್ರ ಹತೋಟಿ ಕ್ರಮಗಳನ್ನು, ಹತೋಟಿ ಕ್ರಮಗಳಂದ್ರೆ ರೋಗ ಬಂದಮೇಲೆ ಔಷಧಿ ಸಿಂಪರಣೆ ಮಾಡೋದೊಂದೇ ಕ್ರಮ ಅಲ್ಲ, ಅದು ಕೊನೆಯ ಒಂದು ಅಸ್ತ್ರವಾಗಿರಬೇಕು. ಅಂದ್ರೆ ಮುಂಚಿತವಾಗಿ ಕೆಲವು ನಾವು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ. ಆಮೇಲೆ ಪ್ರಮುಖ ಬೇಸಾಯ ಕ್ರಮಗಳನ್ನ ಸಮಯಕ್ಕೆ ಸರಿಯಾಗಿ ಮಾಡದೇ ಇರ್ತಕ್ಕಂಥದ್ದು, ಕಳೆ ನಿರ್ವಹಣೆ ಇರಬಹುದು, ಅಂತರ್ಬೇಸಾಯ ಇರ್ತಕ್ಕಂಥದ್ದು ಅಥವಾ ಗೊಬ್ಬರ ಆಗ್ತಕ್ಕಂಥದ್ದು ಇವನು ಸಹ ಒಂದು ಪ್ರಮುಖ ಕಾರಣ ಅಂತ ಹೇಳ್ಬೋದು. ಸೊ ಇವಿಷ್ಟು ಈ ಒಂದು ಬೆಳೆಗಳಲ್ಲೂ ಸಹ ರೋಗ ಮತ್ತು ಕೀಟಗಳ ಹಾವಳಿ ಜಾಸ್ತಿ ಆಗಲಿಕ್ಕೆ ಕೆಲವೊಂದು ಅಂಶಗಳು ಅಥವಾ ಕಾರಣಗಳಂತೇಳಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಈ ರಾಗಿ ಮತ್ತು ಸಿರಿಧಾನ್ಯ ಬೆಳೆಗಳಲ್ಲಿ ಕಂಡುಬರುವಂಥ ಪ್ರಮುಖವಾದ ರೋಗಗಳು ಯಾವ್ಯಾವು ಅಂತೀರಿ? ಸೊ ತಾವೇಳ್ದಂಗೆ ಈಗ ನಾವು ಸುಮಾರು ಈಗ ರಾಗಿ ಪ್ರಮುಖವಾಗಿ ಸಿರಿಧಾನ್ಯ ಬೆಳೆಗಳಲ್ಲಿ ರಾಗಿ ಪ್ರಮುಖ ಮುಖ್ಯವಾಗಿರ್ತಕ್ಕಂಥ ಒಂದು ಬೆಳೆ. ಸೊ ಇದರಲ್ಲಿ ನಾವು ಮೂರು ರೋಗಾಣುಗಳು, ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು, ದುಂಡಾಣುವಿನಿಂದ ಬರ್ತಕ್ಕಂಥ ರೋಗಗಳು ಮತ್ತು ನಂಜಾಣುವಿನಿಂದ ಬರ್ತಕ್ಕಂಥ ರೋಗಗಳು, ಮೂರು ವಿಧಗಳಾಗಿ ಗುಂಪುಗಳಾಗಿ ನಾವು ವಿಂಗಡಣೆ ಮಾಡ್ತೀವಿ. ಸೊ ಶಿಲೀಂಧ್ರದಿಂದ ಸುಮಾರು ನಮ್ಮ ರಾಗಿಯಲ್ಲಿ ಒಂದು 25 ರೋಗಗಳು ಇದ್ದಾವೆ. ಅದರಲ್ಲಿ 25 ರೋಗಗಳಲ್ಲಿ 20 ರೋಗಗಳನ್ನು ನಾವು ಇಂಡಿಯಾದಲ್ಲಿ ಅಂದರೆ ಭಾರತದಲ್ಲಿ ನಾವು ಪ್ರಥಮ ಬಾರಿ ವರದಿ ಗುರುತಿಸಿರ್ತಕ್ಕಂಥದ್ದು. ಸೊ ಇನ್ನು 5 ರೋಗಗಳು ಉಗಂಡ ಅಂತ ಇಂಥ ಬೇರೆ ಕಂಟ್ರೀಸಲ್ಲಿ ಗುರುತಿಸಿದ್ದಾರೆ. ಸೊ ಅದೇ ರೀತಿ ದುಂಡಾಣುವಿನಿಂದ ಬರ್ತಕ್ಕಂಥದ್ದು ಒಂದು 5 ರೋಗಗಳಿದ್ದಾವೆ. ಅಂದರೆ ಮೇಜರ್ ಅಷ್ಟೊಂದು ಏನು ತೀವ್ರತೆಯಾಗಿ ಏನು ಕಂಡು ಬರ್ತಾ ಇಲ್ಲ. 5 ರೋಗಗಳಲ್ಲಿ 3 ನಾವು ಭಾರತದಲ್ಲಿ ಗುರುತಿಸಿದ್ವಿ, ಇನ್ನೆರಡು ಬೇರೆ ಜಪಾನ್ನಲ್ಲಿ ಗುರುತಿಸಿರ್ತಕ್ಕಂಥದ್ದು. ಅದೇ ರೀತಿ ನಂಜಾಣುವಿನಿಂದ ಬರ್ತಕ್ಕಂಥ ಕೆಲವು ರೋಗಗಳಿದ್ದಾವೆ, ಅದರಲ್ಲಿ ಒಂದು 4 ರೋಗಗಳನ್ನು ಗುರುತಿಸಿದ್ವಿ, ಅದರಲ್ಲಿ 3 ನಮ್ಮ ಭಾರತದಲ್ಲಿ ಗುರುತಿಸಿರ್ತಕ್ಕಂಥದ್ದು ಪ್ರಥಮ ಬಾರಿಗೆ, ಇನ್ನೊಂದು ಒಂದು ಉಗಂಡ ಇದರಿಂದ ಗುರುತಿಸಿರ್ತಕ್ಕಂಥದ್ದು. ಸೊ ಇವು ಇಷ್ಟು ಒಂದು ರೋಗ ಮುಖ್ಯ ಅಂದರೆ ಈ ರೋಗಗಳು ಏನೇನು ಬರ್ತವೆ ಅನ್ನೋದಕ್ಕೆ ಒಂದು ಕಿರು ಪರಿಚಯ. ಈಗ ನಾವು ಶಿಲೀಂಧ್ರ ರೋಗಗಳು ತೆಗೆದುಕೊಂಡ್ರೆ, ಶಿಲೀಂಧ್ರ ರೋಗಗಳು ಅಂದರೆ ಈ ಎಲ್ಲ ಶಿಲೀಂಧ್ರ, ದುಂಡಾಣು, ನಂಜಾಣು ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಶಿಲೀಂಧ್ರ ರೋಗಗಳು. ಅವು ಯಾವ್ಯಾವು? ಸೊ ಇವು ಅಂದರೆ ಪ್ರಥಮವಾಗಿ ಒಂದು ಬೆಂಕಿ ರೋಗ ಅಂತೇಳಿ ಬರುತ್ತೆ, ನಾವು ಬ್ಲಾಸ್ಟ್ ಅಂತೇಳಿ ಕರಿತೀವಿ. ಇದು ಒಂದು ಪೈರಿಕ್ಯುಲೇರಿಯಾ ಗ್ರೀಸಿ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಇದು ರಾಗಿ ಮತ್ತು ಇತರ ಸಿರಿಧಾನ್ಯಗಳು, ಈಗೇನು ನವಣೆ, ಬರಗು, ಸಾಮೆ, ಊದಲು ಇದೆಲ್ಲ, ಇವುಗಳಿಗೂ ಸಹ ಈ ರೋಗ ಬರ್ತದೆ. ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ರೋಗ ಏನಪ್ಪಂದ್ರೆ ಬುಡಕೊಳೆ ರೋಗ ಅಥವಾ ಸೊರಗು ರೋಗ ಅಂತೇಳಿ ಕರಿತೀವಿ. ಇದು ಪ್ರಮುಖವಾಗಿ ರಾಗಿನಲ್ಲಿ ಮಾತ್ರ ಬರ್ತಕ್ಕಂಥದ್ದು. ಅದು ಬೇಸಿಗೆ ಕಾಲದಲ್ಲಿ ಎಲ್ಲಿ ನಾವು ನೀರಾವರಿ ಪ್ರದೇಶದಲ್ಲಿ ರಾಗಿಯನ್ನು ಬೆಳಿತೇವಲ್ಲ ಅಂಥ ಕಡೆ ಬರ್ತಕ್ಕಂಥದ್ದು ಇದು ಬುಡಕೊಳೆ ರೋಗ. ಸೊ ಇನ್ನು ಎಲೆ ಮಚ್ಚೆ ರೋಗ ಅಥವಾ ಎಲೆ ಚುಕ್ಕೆ ರೋಗ ಅಂತೇಳಿ ಕರಿತೀವಿ. ಇದು ರಾಗಿ ಮತ್ತು ಇತರೆ ಸಿರಿಧಾನ್ಯಗಳ ಎಲೆಗಳಲ್ಲೂ ಸಹ ಈ ಒಂದು ರೋಗವನ್ನು ನಾವು ಕಾಣ್ತೇವೆ. ಇನ್ನೊಂದು ಕಾಡಿಗೆ ರೋಗ ಅಂತೇಳಿ ಇದೆ. ಸೊ ಇದನ್ನು ಸಹ ರಾಗಿ ಮತ್ತು ನವಣೆ, ಸಾಮೆ ಬೆಳೆಗಳಲ್ಲಿ ಬರ್ತಕ್ಕಂಥದ್ದು. ಸೊ ಇನ್ನೊಂದು ಪ್ರಮುಖವಾಗಿ ಕೇದಿಗೆ ರೋಗ ಅಥವಾ ಹಸಿರು ತೆನೆ ರೋಗ ಅಂತೇಳಿ ಬರುತ್ತೆ. ಸೊ ಇದು ರಾಗಿ ಮತ್ತು ನಾವು ನವಣೆಯಲ್ಲಿ ಸಾಮಾನ್ಯವಾಗಿ ಕಾಣ್ತೇವೆ. ಇನ್ನೊಂದು ತುಕ್ಕು ರೋಗ ಅಂತೇಳಿ ಬರುತ್ತೆ, ಇದು ಪ್ರಮುಖವಾಗಿ ನವಣೆಯಲ್ಲಿ ಬರುತ್ತದೆ. ಇನ್ನೊಂದು ನೀಲ ಚುಕ್ಕೆ ರೋಗ ಅಂತ ಹೇಳಿದರೆ ಇದು ಒಂದು ಅಂದರೆ ಅಷ್ಟೊಂದು ಪ್ರಾಮುಖ್ಯತೆ ಏನಿಲ್ಲ. ಸೊ ಇವು ರಾಗಿ ಮತ್ತು ಇತರೆ ಸಿರಿಧಾನ್ಯಗಳಲ್ಲಿ ಕಂಡು ಬರ್ತಕ್ಕಂಥ ಮುಖ್ಯವಾದ ಶಿಲೀಂಧ್ರ ರೋಗಗಳು. ಇನ್ನು ಈಗ ತಾವು ಬೆಂಕಿ ರೋಗ ಅಂತ ಹೇಳಿದ್ರಿ, ಈ ಬೆಂಕಿ ರೋಗದ ಪ್ರಮುಖ ಲಕ್ಷಣಗಳು ಹೇಗಿರ್ತವೆ? ಸೊ ಈಗ ಪ್ರಮುಖವಾಗಿ ಈಗ ತಾನು ತಮಗೆ ತಿಳಿಸಿದಾಗೆ ಈ ಪ್ರಮುಖ ರೋಗಗಳ ಒಂದು ಹೇಗೆ ಲಕ್ಷಣಗಳ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡೋಣ. ಒಂದು ತಾವು ಈಗಾಗಲೇ ಹೇಳಿದಂಗೆ ಬೆಂಕಿ ರೋಗ. ಸೊ ಇದರಲ್ಲಿ ಈ ಬೆಂಕಿ ರೋಗ ರಾಗಿ, ನವಣೆ, ಸಾಮೆ, ಊದಲು, ಕೊರಲೆ, ಆರ್ಕ ಇವುಗಳಲ್ಲೂ ಸಹ ನಾವು ಈ ಬೆಂಕಿ ರೋಗವನ್ನು ನಾವು ಕಾಣ್ತೇವೆ. ಈ ಬೆಂಕಿ ರೋಗ ಪ್ರಮುಖವಾಗಿ ರಾಗಿಯಲ್ಲಿ ಹೇಳಬೇಕಂದ್ರೆ 3 ತರವಾದ ಒಂದು ರೋಗದ ಲಕ್ಷಣಗಳನ್ನು ಕಾಣ್ತೇವೆ. ಅಂದರೆ ಬೆಳೆ ಯಾವುದೇ ಹಂತದಲ್ಲಾದರೂ ಇದು ಬರಬಹುದು, ಈ ಸಸ್ಯನಲ್ಲಿರಬಹುದು ಅಥವಾ ತೆನೆ ಏನು ಹೂ ಬಿಡುತ್ತಲ್ಲ ಅಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಕಾಳು ಕಟ್ಟುವ ಹಂತದಲ್ಲಿನೂ ಸಹ ಇದು ಬರಬಹುದು. ಅದು ಎಲೆ ಮಚ್ಚೆ ಅಥವಾ ಲೀ ಬ್ಲಾಸ್ಟ್, ನೆಕ್ ಬ್ಲಾಸ್ಟ್, ಫಿಂಗರ್ ಬ್ಲಾಸ್ಟ್ ಅಂತ ಹೇಳಿಬಿಟ್ಟು ಈ ಥರ 3 ವಿಧವಾದ ಲಕ್ಷಣಗಳನ್ನು ಕಾಣ್ತೇವೆ. ಸೊ ಎಲೆಯಲ್ಲಿ ವಜ್ರಾಕಾರದ ಒಂದು ಮಚ್ಚುಗಳನ್ನು ಕಾಣಿಸ್ತೇವೆ, ಸಣ್ಣದಾಗಿ ಬರ್ತದೆ. ಅದು ತದನಂತರ ಒಂದಕ್ಕೊಂದು ಕೂಡ್ಕೊಂಡ್ಬಿಟ್ಟು ಸೇರ್ಕೊಂಡ್ಬಿಟ್ಟು ಕಂಪ್ಲೀಟ್ ಬೆಳೆ ಒಣಗಿದ ರೀತಿ ಕಾಣುತ್ತೆ, ಸುಟ್ಟಂಗೆ ಆಗ್ತದೆ. ಸೊ ಈ ರೀತಿ ಅಂದರೆ ಪ್ರಾರಂಭದಲ್ಲೇ ಈ ರೀತಿ ಬಂದರೆ ಆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ, ಅದು ತನ್ನ ಆಹಾರ ಇದೇನೋ ಫೋಟೋಸಿಂಥಸಿಸ್ ಅಂತ ಏನು ಕರಿತೀವಿ ಅದನ್ನ ಒಂದು ಆಹಾರ ತಯಾರು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಕಡಿಮೆ ಆಗ್ತದೆ. ಸೊ ಇದು ಈ ರೀತಿ ಆಗೋದ್ರಿಂದ ಅದರ ಒಂದು ಏನೋ ನಾವು ಬೆಳವಣಿಗೆಯ ಒಂದು ಇದನ್ನು ಕಡಿಮೆ ಆಗಿಬಿಟ್ಟು ಇಳುವರಿಯಲ್ಲಿ ಗಣನೀಯವಾದ ಒಂದು ಇಳಿಮುಖವನ್ನು ನಾವು ಕಾಣ್ತೇವೆ. ಅಂದರೆ ಈ ರೋಗ ಬರೋದಕ್ಕೆ ಏನು ಕಾರಣ ಅಂತೀರಿ? ಅದು ಒಂದು ಶಿಲೀಂಧ್ರ ಸರ್, ಅದು ಶಿಲೀಂಧ್ರ ಹರಡುತ್ತೆ. ಇದು ಅಂದರೆ ಈಗ ಗಾಳಿ ಮುಖಾಂತರ ಹರಡುತ್ತೆ, ಬೀಜ ಮುಖಾಂತರನೂ ಬರ್ತಕ್ಕಂಥ ಒಂದು ಸಾಧ್ಯತೆಗಳು ಇರ್ತವೆ. ಅಂದರೆ ಈ ರಾಗಿ ಅಲ್ಲದೆ ಇತರ ಅನೇಕ ಜಾತಿಯ ಈ ಸಸ್ಯಗಳನ್ನು, ಕಳೆಗಳನ್ನು ಏನಂತೀವಲ್ಲ, ಆ ಕಳೆಗಳಿಗೂ ಸಹ ನಾವು ಈ ರೋಗ ಬರ್ತದೆ. ಅಂದರೆ ಈ ರೋಗ ಆಶ್ರಯ ಗಿಡಗಳಾಗಿರ್ತವೆ. ಆವಾಗ ಏನಾಗುತ್ತಪ್ಪ ಅಂದರೆ ಈ ರೋಗ ಕಳೆಗಳಿಂದ ಮತ್ತೆ ಬೆಳೆಗಳಿಗೆ ಬರ್ತದೆ. ಸೊ ಇದು ಒಂದು ಪ್ರಮುಖ ಕಾರಣ. ಅಂದರೆ ಕೆಲವು ಸಂದರ್ಭದಲ್ಲಿ ಅಂದರೆ ಈಗ ರೋಗ ಬಂದಿರತಕ್ಕಂಥ ಒಂದು ಡ್ರಿಜಿಲಿಂಗ್ ಇದ್ಬಿಟ್ಟು ಅಂದರೆ ಮೋಡ ಕವಿದ ವಾತಾವರಣ ಇದ್ದು ಸೊ ಹ್ಯುಮಿಡಿಟಿ ಸ್ವಲ್ಪ ಜಾಸ್ತಿ ಇರೋಂಥ ಸಂದರ್ಭದಲ್ಲಿ ಈ ರೋಗ ಸ್ವಲ್ಪ ಬಹು ಬೇಗನೆ ಹರಡ್ತದೆ. ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ರೋಗ ಅಂದರೆ ಕಂದು ಚುಕ್ಕೆ ರೋಗ ಅಂತೇಳಿ ಕರಿತೀವಿ. ಇದು ರಾಗಿ, ನವಣೆ ಮತ್ತು ಊದಲು ಬೆಳೆಗಳಲ್ಲಿ ಕಂಡು ಬರ್ತದೆ. ಸೊ ಇದು ಎಲೆಯ ಮೇಲ್ಭಾಗದಲ್ಲಿ ಕಂದು ಬಣ್ಣದ ಚುಕ್ಕೆಗಳನ್ನು ಕಾಣಿಸ್ತೇವೆ. ಸೊ ಇದನ್ನು ಸಹ ಇದು ರೋಗದ ತೀವ್ರತೆ ಜಾಸ್ತಿ ಆದರೆ ಇದಕ್ಕೆ ಒಂದು ಪೂರಕವಾದ ವಾತಾವರಣ ಇದ್ರೆ ಚುಕ್ಕೆಗಳನ್ನ ನಾವು ಒಂದು ಗುಡ್ಬಿಟ್ಟು ಇದನ್ನು ಸಹ ನಾವು ಸುಟ್ಟಂತೆ ಕಾಣ್ತೇವೆ. ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ರೋಗ ಅಂದರೆ ಕೇದಿಗ ರೋಗ ಅಥವಾ ಹಸಿರು ತೆನೆ ರೋಗ ಅಂತೇಳಿದ್ವಿ. ಇದು ರಾಗಿ ಮತ್ತು ನವಣೆಯಲ್ಲಿ ಹೇರಳವಾಗಿ ನಾವು ಯಥೇಚ್ಛವಾಗಿ ಕಾಣ್ತೇವೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ಈ ತೆನೆಗಳು ಈಗೇನು ರಾಗಿ ಮತ್ತು ನವಣೆಯಲ್ಲಿ ತೆನೆಗಳಿಗೆ ಬದಲಾಗಿ ಆ ತೆನೆಗಳು ಬರೋದು ಹಸಿರು ಎಲೆಗಳಾಗಿ ಸಣ್ಣ ಸಣ್ಣ ಎಲೆಗಳಾಗಿ ಬರ್ತವೆ. ಸೊ ಇದು ತೀವ್ರತೆ ಜಾಸ್ತಿ ಆದರೆ ನಮಗೆ ಶೇಕಡ 100%-100% ನಾವು ಹಾನಿಯನ್ನು ನಷ್ಟವನ್ನು ಅನುಭವಿಸ್ತೀವಿ ಸರ್ ಇದರಲ್ಲಿ. ಸೊ ಇದನ್ನು ಸಹ ಒಂದು ಪ್ರಮುಖವಾಗಿರ್ತಕ್ಕಂಥ ಇದು ಬೀಜದ ಮುಖಾಂತರ ಬರ್ತಕ್ಕಂಥ ಒಂದು ರೋಗ ಆಗಿರುತ್ತೆ. ಸೊ ಹತೋಟಿ ಕ್ರಮಗಳಿಗೆ ಬರಬೇಕಾದ್ರೆ ನಾನು ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಸೊ ಇನ್ನೊಂದು ಈ ಶಿಲೀಂಧ್ರದಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರಮುಖ ರೋಗ ಅಂದ್ರೆ ಬುಡಕೊಳೆ ರೋಗ ಅಂತೇಳಿ, ಸೊರಗು ರೋಗ ಅಂತೇಳಿ. ಸೊ ಈಗಾಗಲೇ ಹೇಳಿದಂಗೆ ಇದು ನೀರಾವರಿ ಪ್ರದೇಶದಲ್ಲಿ, ಅದು ಬೇಸಿಗೆ ಕಾಲದಲ್ಲಿ ಸ್ಕ್ಲಿರೋಷಿಯಂ ರಾಪ್ಸಿ ಅಂತಕ್ಕಂಥ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥ ಒಂದು ರೋಗ. ಪ್ರಾರಂಭದಲ್ಲಿ ಕಂದು ಬಣ್ಣದ ಚುಕ್ಕೆಗಳನ್ನು ಬುಡದಲ್ಲಿ ಕಾಣ್ತೇವೆ. ಅಂದ್ರೆ ಈ ಒಂದು ಶಿಲೀಂಧ್ರದ ಬೆಳವಣಿಗೆಯನ್ನು ಸಹ, ಬಿಳಿ ಬಣ್ಣದ ಬೆಳವಣಿಗೆಯನ್ನು ಸಹ ನಾವು ಬುಡದಲ್ಲಿ ಕಾಣ್ತೇವೆ. ಅಂದ್ರೆ ಇದು ಈ ರೋಗ ಬಂತಂದ್ರೆ ಕಂಪ್ಲೀಟ್ ಅಂದ್ರೆ ಗಿಡ ಸಂಪೂರ್ಣವಾಗಿ ಒಣಗಿ ನಾಶವಾಗಿ ಹೋಗ್ತದೆ. ಸೊ ಇದನ್ನು ಸಹ ಒಂದು ಪ್ರಮುಖವಾಗಿರ್ತಕ್ಕಂಥ ರೋಗ ಅಂತಾನೆ ಹೇಳಬಹುದು. ಸೊ ಇನ್ನೊಂದು ರೋಗ ಅಂದ್ರೆ ಈ ಶಿಲೀಂಧ್ರದಿಂದ ಸಾಮಾನ್ಯವಾಗಿ ರಾಗಿ ಮತ್ತು ಇತರ ಸಿರಿಧಾನ್ಯಗಳಲ್ಲಿ ಬರ್ತಕ್ಕಂಥದ್ದು ಕಾಡಿಗೆ ರೋಗ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ಈ ಕಾಳುಗಳು ಒಂದು ಶಿಲೀಂಧ್ರದ ಒಂದು ಬೆಳವಣಿಗೆ ಅಂದ್ರೆ ಕಾಡಿಗೆ ರೂಪದಲ್ಲಿ ನಾವು ಏನೋ ಪೌಡ್ರು ಎಲ್ಲ ಹೇಳ್ತಾರೆ ಆ ರೀತಿಯಾಗಿರ್ತದೆ. ಇದು ಸೋಂಕು ಅಂದ್ರೆ ಈ ರೋಗ ಬಂದ್ರೆ ಕೆಲವು ಸಂದರ್ಭದಲ್ಲಿ 100%-100% ಅಂದ್ರೆ ತೆನೆ ಬಂದ ನಂತರನು ಸಹ 100%-100% ನಾವು ಹಾನಿಯನ್ನು ಸಂಭವಿಸುವ ಸಾಧ್ಯತೆಯೂ ಸಹ ಉಂಟು. ಇದನ್ನು ಸಹ ಈ ಒಂದು ಕಾಳಿನ ಬೀಜದ ಮುಖಾಂತರ ಬರತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ರೋಗ. ಸೊ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ರೋಗ ಅದು ನವಣೆಯಲ್ಲಿ, ಇದೇನು ಫಾಕ್ಸ್ ಟೈಲ್ ಮಿಲೆಟ್ ಅಂತ ಕರಿತೀವಲ್ಲ, ಸೊ ಅದರಲ್ಲಿ ಬರ್ತಕ್ಕಂಥದ್ದು ತುಕ್ಕು ರೋಗ. ಸೊ ಇದನ್ನು ಸಹ ಒಂದು ಪ್ರಮುಖವಾಗಿರ್ತಕ್ಕಂಥ ರೋಗ, ಎಸ್ಪೆಷಲಿ ನವಣೆಯಲ್ಲಿ. ಸೊ ಇದರಲ್ಲಿನ ಸಹ ರೋಗದ ತೀವ್ರತೆ ಜಾಸ್ತಿ ಆದರೆ ಅದರಲ್ಲೂ ಸಹ ಇಳುವರಿಯಲ್ಲಿ ಒಂದು ಗಣನೀಯವಾದ ಒಂದು ಕುಂಠಿತವನ್ನು ನಾವು ಕಾಣಬೇಕಾಗತ್ತೆ. ಸೊ ಇವಿಷ್ಟು ಅಂದ್ರೆ ಪ್ರಮುಖವಾಗಿ ನಮ್ಮ ರಾಗಿ ಮತ್ತು ಇತರ ಸಿರಿಧಾನ್ಯಗಳಲ್ಲಿ ಬರ್ತಕ್ಕಂಥ ಶಿಲೀಂಧ್ರ ರೋಗಗಳು ಮತ್ತು ಅವುಗಳ ಒಂದು ಲಕ್ಷಣಗಳು. ಇನ್ನು ಇವುಗಳ ಒಂದು ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಹೇಗೆ ಅನುಸರಿಸಬೇಕಾಗುತ್ತೆ? ಸಮಗ್ರ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಬೇಕಾಗ್ತದೆ ನಾವು ಯಾವುದೇ ಒಂದು ರೋಗ ಹತೋಟಿ ಮಾಡಬೇಕಾದ್ರೂ. ಸೊ ಪ್ರಮುಖವಾಗಿ ಕೆಲವೊಂದು ಬೆಳೆಗಳಲ್ಲಿ ನಾವು ರೋಗ ನಿರೋಧಕ ತಳಿಗಳನ್ನು ನಾವು ಗುರುತಿಸಿದ್ದೀವಿ, ಅಥವಾ ರೋಗ ತಡ್ಕೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ತಳಿಗಳನ್ನು ನಾವು ಗುರುತಿಸಿದ್ದೀವಿ, ಅವುಗಳನ್ನು ನಾವು ಬಳಕೆ ಮಾಡಬೇಕಾಗ್ತದೆ. ಸೊ ಅದು ನೀವು ಕೃಷಿ ಇಲಾಖೆ ಮುಖಾಂತರ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ, ಕೃಷಿ ಸಂಶೋಧನಾ ಕೇಂದ್ರಗಳ ಮುಖಾಂತರ ಮಾಹಿತಿಯನ್ನು ಪಡೆದ್ಬಿಟ್ಟು ಸೊ ಇಂದು ರೋಗ ನಿರೋಧಕ ತಳಿಗಳನ್ನು ಬಳಸ್ತಕ್ಕಂಥದ್ದು ಬಹು ಸೂಕ್ತವಾಗಿರ್ತಕ್ಕಂಥ ಒಂದು ಅಂಶ ಅಥವಾ ತಂತ್ರಜ್ಞಾನ ಅಂತಲೂ ಹೇಳಬಹುದು. ಸೊ ಇದರಿಂದ ನಮಗೆ ಬೇಸಾಯದ ಖರ್ಚನೂ ಕಡಿಮೆ ಆಗ್ತದೆ. ರೋಗ ನಿರೋಧಕ ತಳಿಗಳನ್ನು ಬಳಸುವುದರಿಂದ ಪರಿಸರದಲ್ಲಿ ರೋಗ ಬಂದಮೇಲೆ ನಾವು ಅತಿ ಹೆಚ್ಚವಾಗಿ ಕೀಟನಾಶಕಗಳನ್ನು ಬಳಸಿಬಿಟ್ಟು ನಾವೇನು ಪರಿಸರನ ಮಾಲಿನ್ಯವನ್ನು ಹಾಳು ಮಾಡ್ತಿದ್ದೋ ಅದನ್ನು ಸಹ ನಾವು ತಡೆಗಟ್ಟಂಗಾಗುತ್ತೆ. ಸೊ ಅವುಗಳನ್ನ ಬಳಸ್ತಕ್ಕಂಥದ್ದು. ಸೊ ಪ್ರಮುಖವಾಗಿ ಹೇಳ್ಬೇಕಪ್ಪ ಅಂದ್ರೆ ಈ ರಾಗಿಯಲ್ಲಿ GPU 28, 45, 48, 66, 67 ಮತ್ತೆ KMR 204, 301, 340 ಅಂತಕ್ಕಂಥ ತಳಿಗಳು, ಮತ್ತೆ ಸ್ವಲ್ಪ ಮಟ್ಟಿಗೆ ಈ MR ಸೀರೀಸ್ ಅಲ್ಲಿ ಸಹ MR 1, 6. ಸೊ ಇವನು ಸಹ ಈ ಬೆಂಕಿ ರೋಗ ನಿರೋಧವನ್ನು ತಡ್ಕೊಳ್ತಕ್ಕಂಥ ಒಂದು ಶಕ್ತಿಯನ್ನು ಇರ್ತವೆ. ಸೊ ಇಂಥ ತಳಿಗಳನ್ನು ಬಳಸ್ತಕ್ಕಂಥದ್ದು ಸೂಕ್ತ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಊದಲು ಅಂತಕ್ಕಂಥ ಒಂದು ಅದರಲ್ಲಿ ಕೆಲವು PRB 202, TNA 92, ಮತ್ತೆ VL 216, 216 ಅಂತಕ್ಕಂಥ ತಳಿಗಳು ಕಾಡಿಗೆ ರೋಗ ಮತ್ತು ಕಂದುಚುಕ್ಕೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರ್ತವೆ, ಅವುಗಳನ್ನು ಬಳಸ್ತಕ್ಕಂಥದ್ದು. ಮತ್ತು ನವಣೆಯಲ್ಲಿ ಕೆಲವು ತಳಿಗಳು ಅಂದರೆ GPUS 27, SIA 3039 ಅಂತಕ್ಕಂಥ ತಳಿಗಳನ್ನು ಸಹ ಈ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರ್ತವೆ, ಅವುಗಳನ್ನು ಸಹ ಅಂದರೆ ಕಂದುಚುಕ್ಕೆ ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರ್ತವೆ, ಅವುಗಳನ್ನು ಸಹ ನಾವು ಬಳಸಬಹುದು. ಸೊ ಇವು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಪ್ರದೇಶದಲ್ಲಿ ಈ ತಳಿಗಳನ್ನ ಬೆಳಿಬಹುದು, ಇವುಗಳನ್ನ ಬಳಸ್ತಕ್ಕಂಥದ್ದು ಒಂದು ವಿಧಾನ. ಸೊ ಇನ್ನು ಇದು ಬಿಟ್ಬಿಟ್ಟು ಅಂದ್ರೆ ಇನ್ನು ಕೆಲವು ಕ್ರಮಗಳನ್ನು ಅಂದ್ರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ, ಏನಂದ್ರೆ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತೀವಲ್ಲ, ಈಗ ರೋಗ ಬಂದ್ಮೇಲೆ ನಾವು 1,000 ರೂಪಾಯಿಗಳು ಖರ್ಚು ಮಾಡಿ ಔಷಧೋಪಚಾರ ಮಾಡೋದಕ್ಕಿಂತ ಮುಂಜಾಗ್ರತೆ ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ ಈ ರೋಗಗಳನ್ನ ಹತೋಟಿ ಮಾಡುವ ಒಂದು ನಿಟ್ಟಿನಲ್ಲಿ. ಸೊ ಅದರಲ್ಲಿ ಪ್ರಮುಖವಾಗಿ ಈ ಬೇಸಿಗೆ ಕಾಲದಲ್ಲಿ ಈ ಆಳವಾದ ಉಳುಮೆ ಮಾಡ್ತಕ್ಕಂಥದ್ದು, ಮಾಗಿ ಉಳುಮೆ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಈ ಕೋಶಾವಸ್ಥೆಯಲ್ಲಿ ಇರ್ತಕ್ಕಂಥ ಈ ಕೀಟಗಳಾಗಿರ್ಬೋದು ಅಥವಾ ಈ ಶಿಲೀಂಧ್ರ ನಾಶಕ ಕಣಗಳಾಗಿರಬಹುದು, ಈ ಸೂರ್ಯನ ತಾಪಕ್ಕೆ ನಾವೇನು ಎಕ್ಸ್ಪೋಸ್ ಮಾಡಿದಾಗ ಸಂಖ್ಯೆ ಕಡಿಮೆ ಆಗಿಬಿಟ್ಟು ರೋಗದ ಮುಂದೆ ನಮ್ಮ ಬೆಳೆಗಳಲ್ಲಿ ಬರ್ತಕ್ಕಂಥ ರೋಗಗಳ ಸಂಖ್ಯೆನೂ ಸಹ ಕಡಿಮೆ ಆಗ್ತದೆ. ಆಮೇಲೆ ಇದೇ ಈಗಾಗಲೇ ಈ ಒಂದು ರೋಗ ಬಂದಿರತಕ್ಕಂಥ ಗಿಡಗಳನ್ನು ಪರಿಣಾಮಕಾರಿಯಾಗಿ ತ್ಯಾಜ್ಯಗಳನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು. ಆಮೇಲೆ ಇದು ಪ್ರತಿಯೊಂದು ರೋಗ ಮತ್ತು ಕೀಟಕ್ಕೂ ಅನೇಕ ಆಶ್ರ ಗಿಡಗಳನ್ನು ಇರ್ತವೆ. ಸೊ ಅವುಗಳನ್ನು ನಾವು ಪರಿಣಾಮ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡ್ತಕ್ಕಂಥ ಕ್ರಮಗಳನ್ನು ನಾವು ಅನುಸರಿಸಬೇಕಾಗ್ತದೆ. ಅದಕ್ಕೆ ಅದರ ಜೊತೆಗೆ ಕೆಲವು ಜೈವಿಕ ಕೀಟನಾಶಕಗಳ ಕ್ರಮಗಳನ್ನು ಸಹ ನಾವು ಅನುಸರಿಸಬೇಕಾಗ್ತದೆ ಮುಂಚಿತವಾಗಿನೇ. ಅಂದ್ರೆ ಏನೋ ಪೋಲಿಯೋನ ಯಾವ ರೀತಿ ನಾವು ನಿರ್ವಹಣೆ ಮಾಡ್ತೀವಿ ಅಂದ್ರೆ ಹುಟ್ಟಿರ್ತಕ್ಕಂಥ ಮಗುಗೆ ಪೋಲಿಯೋ ಡ್ರಾಪ್ಸ್ನ ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ದಿನಾಂಕವನ್ನು ನಿಗದಿ ಪಡೆದ್ಬಿಟ್ಟು ಪ್ರತಿಯೊಂದು ಮನೆ ಬಾಗಿಲು ಪ್ರತಿಯೊಂದು ಮಗುಗೆ ಯಾವ ರೀತಿ ನಾವು ಹಾಕ್ತೀವಿ ಅಂದ್ರೆ ಆ ರೋಗ ಬರದ ಹಾಗೆ ನಾವು ಏನು ಕ್ರಮಗಳನ್ನ ಸುಚ್ಚುಮದನ್ನು ವ್ಯಾಕ್ಸಿನೇಷನ್ಸ್ ಅಂತ ಏನು ಹೇಳ್ತೀವಲ್ಲ ಆ ಒಂದು ನಿಟ್ಟಿನಲ್ಲಿ ಈ ಜೈವಿಕ ಕ್ರೀಡಿನಾಶಕಗಳ ಲಭ್ಯತೆನೂ ಇದೆ. ಈಗ ಟ್ರೈಕೋಡರ್ಮಾ ಅಂತಕ್ಕಂಥದ್ದು, ಸುಡೋಮನಸ್ ಅಂತಕ್ಕಂಥದ್ದು, ಸೊ ಇವುಗಳನ್ನು ಸಹ ನಾವು ಬಳಸಬಹುದು. ಅಂದ್ರೆ ಈಗ ನೀವು ಕೊಟ್ಟಿಗೆ ಗೊಬ್ಬರ ಸಾಮಾನ್ಯವಾಗಿ ಹಾಕ್ತೀವಿ, ಅದನ್ನ ಈ ಟ್ರೈಕೋಡರ್ಮಾ ಸುಡೋಮನಸ್ ಅಂತಕ್ಕಂಥ ಈ ಜೈವಿಕ ಕ್ರೀಡಿನಾಶಕಗಳನ್ನ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿಬಿಟ್ಟು ಅವುಗಳನ್ನ ಬಳಸೋದ್ರಿಂದನು ಸಹ ಇವುಗಳನ್ನ ನಾವು ನಿಯಂತ್ರಣ ಮಾಡಬಹುದು. ಅದೇ ರೀತಿ ಕೆಲವು ರಾಸಾಯನಿಕ ಕ್ರಮಗಳನ್ನು ಸಹ ನಾವು ಅನುಸರಿಸಬೇಕಾಗ್ತದೆ. ಬೀಜೋಪಚಾರ ಅಂದ್ರೆ ಈಗ ಅಂದ್ರೆ ಬಿತ್ತನೆ ಮಾಡೋದಕ್ಕಿಂತ ಮುಂಚಿತವಾಗಿ, ಈಗ ಉದಾಹರಣೆಗೆ ಬೆಂಕಿ ರೋಗ ಇದು ಒಂದು ಪ್ರಮುಖವಾಗ ಆಗಿರ್ತಕ್ಕಂಥ ರೋಗ ಅಂತ ನಾನು ಹೇಳಿದ್ವಿ. ಸೊ ಇದನ್ನ ನಾವು ಹತೋಟಿ ಮಾಡ್ಬೇಕಂದ್ರೆ ಈ ಬೆಂಕಿ ರೋಗಕ್ಕೆ ಕಾರ್ಬನ್ ಡೈಜಿಮ್ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕವನ್ನ 2 ಗ್ರಾಂ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿಬಿಟ್ಟು ಬಿತ್ತನೆ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಜೈವಿಕ ಶಿಲೀಂಧ್ರ ನಾಶಕಗಳಿಗೆ ಟ್ರೈಕೋಡರ್ಮಾ ಸುಡೋಮನಸ್ ಅಂತಕ್ಕಂಥ ಜೈವಿಕ ಶಿಲೀಂಧ್ರ ನಾಶಕಗಳನ್ನ ಪ್ರತಿ ಕೆಜಿ ಬೀಜಕ್ಕೆ 1-10 ಗ್ರಾಂ ಬೀಜೋಪಚಾರ ಮಾಡಿಬಿಟ್ಟು ಅವುಗಳನ್ನು ಸಹ ನಾವು ಬಳಸಬಹುದು. ಅದೇ ಕೇದಿಗೆ ರೋಗ ಅಂತೇಳಿ ಅದಕ್ಕೂ ಸಹ ರಿಡೋಮಿಲ್ MZ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕ ಇದೆ, ಅದನ್ನು 3 ಗ್ರಾಂ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಳಸ್ತಕ್ಕಂಥದ್ದು. ಆಮೇಲೆ ಕಾಡಿಗೆ ರೋಗಕ್ಕೆ ವಿಟವ್ಯಾಕ್ಸ್ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕ, ಅದನ್ನು ಸಹ 2 ಗ್ರಾಂ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿಬಿಟ್ಟು ನಾವು ಬಳಕೆ ಮಾಡಬೇಕಾಗ್ತದೆ. ಸೊ ಇವಿಷ್ಟು ಕೆಲವು ರಾಸಾಯನಿಕ ಕ್ರಮಗಳನ್ನು ನಾವು ಬಿತ್ತನೆ ಮಾಡೋದಕ್ಕಿಂತ ಮುಂಚೆನೇ ಕೈಗೊಳ್ಳಬೇಕಾಗ್ತದೆ. ಮತ್ತು ಬಿತ್ತನೆ ನಂತರ ಏನಾದ್ರು ಕೆಲವು ರೋಗಗಳು ತೀವ್ರತೆ ಬಂದರೆ, ಈಗ ತುಕ್ಕು ರೋಗ, ಕೇದಿಗೆ ರೋಗ ಅಥವಾ ಬೆಂಕಿ ರೋಗ ಬಂದ್ರೂ ಸಹ ಅಲ್ಲಿ ಕೆಲವು ನಾವು ರಾಸಾಯನಿಕಗಳನ್ನು ಬಳಸಬೇಕಾಗ್ತದೆ. ಈಗ ತುಕ್ಕು ರೋಗ ಬಂದರೆ ಮ್ಯಾಂಕೋಜೆಬ್ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕನ 0.2% ಒಂದು ಪ್ರಮಾಣದಲ್ಲಿ ಸಿಂಪರಣೆ ಮಾಡುವುದರಿಂದ, ಅಥವಾ ಕೇದಿಗೆ ರೋಗ ಏನ ಬಂದರೆ ಸೊ ರಿಡೋಮಿಲ್ MZ ಅಂತಕ್ಕಂಥ ಒಂದು ಶಿಲೀಂಧ್ರ ನಾಶಕನು ಪ್ರತಿ ಲೀಟರ್ನಿಗೆ 1.5 ಗ್ರಾಂನಷ್ಟು ಶಿಲೀಂಧ್ರ ನಾಶಕವನ್ನು ಬಳಸಿಬಿಟ್ಟು ಸಿಂಪರಣೆ ಮಾಡೋದ್ರಿಂದ, ಅಥವಾ ಬೆಂಕಿ ರೋಗ ಏನಾದರೂ ಇದ್ದರೆ ಕಾರ್ಬನ್ ಡೈಜಿಮ್ ಅಥವಾ ಬೀಮ್ ಟ್ರೈಸೈಕ್ಲೋಜಲ್ ಅಂತ ಕರಿತೀವಲ್ಲ, ಸೊ ಇಂಥ ಒಂದು ಶಿಲೀಂಧ್ರ ನಾಶಕವನ್ನು ಅಥವಾ ಕವಚ್ ಕ್ಲೋರೋಥೆಲನಿಲ್ ಅಂತಕ್ಕಂಥದ್ದಿದೆ, ಸೊ ಇವುಗಳನ್ನು ನಾವು ಸಿಂಪರಣೆ ಮುಖಾಂತರ ಅಂದರೆ ರೋಗದ ತೀವ್ರತೆ ಜಾಸ್ತಿ ಇದೆ, ಪ್ರಾರಂಭದ ಹಂತದಲ್ಲೇ ಬಂದಿದೆ ಅಂದರೆ ಅವುಗಳನ್ನು ಸಹ ನಾವು ಬಿತ್ತನೆ ಆದಮೇಲೆ ರೋಗ ಬಂದಮೇಲೆ ಈ ಒಂದು ಕ್ರಮಗಳನ್ನು ಸಹ ನಾವು ಕೈಗೊಳ್ಳಬೇಕಾಗ್ತದೆ. ಕೆಲವು ಅಂದರೆ ನಂಜಾಣ ರೋಗಗಳು ಕೀಟದ ಮುಖಾಂತರ ಹರಡ್ತವೆ, ಸೊ ಅವು ಕೆಲವು ಅಂತರ್ವ್ಯಾಪ್ತಿ ನಾವು ಕೀಟನಾಶಕಗಳನ್ನು ಬಳಸೋದ್ರಿಂದ ಅವುಗಳನ್ನು ನಿರ್ವಹಣೆ ಮಾಡಬಹುದು. ಬಟ್ ನಮ್ಮ ರಾಗಿ ಮತ್ತು ಇತರ ಸಿರಿಧಾನ್ಯಗಳಲ್ಲಿ ಈ ಶಿಲೀಂಧ್ರದಿಂದ ಬರ್ತಕ್ಕಂಥ ರೋಗಗಳು ಬಿಟ್ಟು ಕೀಟದಿಂದ ಅಥವಾ ನಂಜಾಣದಿಂದ ಬರ್ತಕ್ಕಂಥ ರೋಗಗಳು ತುಂಬಾ ಕಡಿಮೆ ಇದೆ. ಇನ್ನು ಈ ರಾಗಿ ಮತ್ತು ಬೇರೆ ಸಿರಿಧಾನ್ಯಗಳಲ್ಲಿ ಕಂಡುಬರುವಂಥ ಪ್ರಮುಖ ಕೀಟಪೀಡುಗಳು ಯಾವ್ಯಾವು ಅಂತೀರಿ? ಸರ್, ಇದರಲ್ಲಿ ಮುಖ್ಯವಾಗಿ ಅಷ್ಟೊಂದು ಏನು ಕೀಟಗಳು ಏನು ಕಂಡು ಬರ್ತಾ ಇಲ್ಲ. ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ, ಈಗ ಒಂದು ತಾವೆಲ್ಲ ರೈತರ ಬಾಂಧವರು ತಮಗೆಲ್ಲ ಗೊತ್ತಿರ್ಬೋದು, ಒಂದು ಹೋದ ವರ್ಷ ರಾಗಿ ಮತ್ತು ಜೋಳ ಇದರಲ್ಲಿ ಸೈನಿಕ ಹುಳು ಅಂತೇಳಿ ಸುಮಾರು ಕಡೆ ದಾಳಿ ಮಾಡಿದೆ, ಅಷ್ಟೇ ಹಾನಿನೂ ಸಹ ಆಗಿದೆ. ಸೊ ಪ್ರಮುಖವಾಗಿ ಬರ್ತಕ್ಕಂಥ ಒಂದು ಸುಳಿನೊಣ ಅಂತೇಳಿ ಬರುತ್ತೆ, ಇದು ಎಲ್ಲ ಸಿರಿಧಾನ್ಯಗಳಲ್ಲೂ ಬರ್ತದೆ ಸುಳಿನೊಣ. ಸೊ ಇದು ಬೆಳೆಯ ಪ್ರಾರಂಭದ 15-30 ದಿನಗಳ ಅದಕ್ಕೆ ಅಂದರೆ ಪ್ರಾರಂಭದ ಹಂತದಲ್ಲಿ ಅತಿ ಹೆಚ್ಚು ಹಾನಿ ಮಾಡುತ್ತೆ. ಈ ಸುಳಿನೊಣದಿಂದ ಏನಾಗುತ್ತೆ ಅಂದರೆ ಸುಳಿ ಸಂಪೂರ್ಣವಾಗಿ ಒಣಗಿ ಹೋಗ್ತಕ್ಕಂಥದ್ದನ್ನ ನಾವು ಕಾಣಬಹುದು. ಸೊ ಇದಕ್ಕೆ ಕೆಲವು ಇದರಲ್ಲಿ ಎಸ್ಪೆಷಲಿ ಈ ನವಣೆಯಲ್ಲಿ ಕೆಲವೊಂದು ಸುಳಿನೊಣ ನಿರೋಧಕ ಅಂದರೆ ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಇರ್ತಕ್ಕಂಥ ಒಂದು ತಳಿಗಳಿದ್ದಾವೆ. GPUP8 TNAU1-5-1 ಅಂತಕ್ಕಂಥದ್ದು ಮತ್ತು TNAU1-6-4. ಸೊ ಇವು ಆ ಒಂದು ಸುಳಿನೊಣವನ್ನು ತಡ್ಕೊಳ್ತಕ್ಕಂಥ ಶಕ್ತಿಯನ್ನು ಇರ್ತಕ್ಕಂಥ ತಳಿಗಳು ನವಣೆಯಲ್ಲಿ ಕಂಡುಹಿಡಿದಿದೆ. ಸೊ ಅವುಗಳನ್ನ ಬಳಸಬಹುದು. ಇನ್ನು ನಾವು ಈ ಸುಳಿನೊಣ ಬಾಧೆಯಿಂದ ನಾವು ಇದಾಗಬೇಕಂದ್ರೆ ಅಂದ್ರೆ ಮೊದಲೇ ಅಂದ್ರೆ ಮುಂಗಾರಿನ ಪ್ರಾರಂಭದ ಮೇ ತಿಂಗಳಲ್ಲಿ ನಾವು ಒಂದು ಬಿತ್ತನೆಯನ್ನು ಕೈಗೊಂಡ್ರೆ ಸುಳಿನೊಣದ ಬಾಧೆ ಕಡಿಮೆ ಆಗ್ತದೆ. ಇಲ್ಲಿ ನಾವು ತಡವಾಗಿ ಬಿತ್ತನೆ ಮಾಡ್ತೀವಿ ಅಂದ್ರೆ ಈಗ ಏನ್ ನಾವು ಬೀಜ ಏನ್ ಬಳಸ್ತೀವಲ್ಲ ಆ ಬೀಜದ ಒಂದು ಪ್ರಮಾಣ, ಈಗ ನಾವು 6 ಕೆಜಿ 1 ಎಕರೆಗೆ ಅಂತ ಹೇಳ್ತೀವಲ್ಲ ಅದರ ಒಂದು ಪ್ರಮಾಣ ಸ್ವಲ್ಪ ಯಥೇಚ್ಛವಾಗಿ ಬಿತ್ತನೆ ಮಾಡೋದ್ರಿಂದ ಸಹ ಕೆಲವು ಗಿಡಗಳು ಸುಳಿನೊಣದ ಬಾಧೆಗೆ ತುತ್ತಾಗಿ ಹೋದ್ರೂ ಸಹ ನಾವು ಒಂದು ಅಧಿಕವಾಗಿ ಕಾಪಾಡ್ಕೋಬಹುದು. ಅಂದ್ರೆ ಈ ಬೀಜದ ಪ್ರಮಾಣ 1 ಕೆಜಿ 2 ಕೆಜಿನಷ್ಟು ಹೆಚ್ಚಿಗೆ ಮಾಡೋದ್ರಿಂದ ಸಹ ಈ ಒಂದು ಹತೋಟಿ ಮಾಡ್ಬೋದು. ಅದರ ಜೊತೆಗೆ ಏನೋ ಜಾಸ್ತಿ ಇದೆ ಸುಳಿನೊಣದ ಬಾಧೆ ಅಂದರೆ ಕೆಲವು ರಾಸಾಯನಿಕ ಕ್ಲೋರೋಪೈರಿಪಾಸ್ ಅಥವಾ ಕಿನಾಲ್ಪಾಸ್ ಅಂತಕ್ಕಂಥ ಈ ಕೀಟನಾಶಕಗಳನ್ನು ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಒಂದು ಈ ಕೀಟನಾಶಕಗಳ ಸಿಂಪರಣೆಯನ್ನು ಮಾಡೋದ್ರಿಂದ ಇವುಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು. ಇದು ಮುಖ್ಯವಾಗಿ ಸುಳಿನೋಣ ಸುಳಿನೋಣ. ಸೊ ಇನ್ನು ಪ್ರಮುಖವಾಗಿ ಇನ್ನೂ ಒಂದು ಕೀಟ ಅಂದ್ರೆ ಸೈನಿಕ ಹುಳು ಅಥವಾ ಲದ್ದಿ ಹುಳು ಅಂತ ಕರಿತೀವಿ. ಸೊ ಇದು ಬಹು ಪ್ರಮುಖವಾಗಿರ್ತಕ್ಕಂಥ ಕೀಟ. ಇತ್ತೀಚಿನ ದಿನಗಳಲ್ಲಿ ಕಳೆದ ವರ್ಷ ನಮ್ಮ ಕೀಟಶಾಸ್ತ್ರಜ್ಞರ ಜೊತೆ ಕೆಲವು ಕ್ಷೇತ್ರಗಳನ್ನೆಲ್ಲ ಭೇಟಿ ಮಾಡಿದ್ವಿ. ಎಸ್ಪೆಷಲಿ ಚಿತ್ರದುರ್ಗ, ದಾವಣಗೆರೆ ಈ ಕಡೆ ಎಲ್ಲ ಯಥೇಚ್ಛವಾಗಿ ಒಂದು ಈ ರಾಗಿ ಬೆಳೆನ ಹಾಳು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ವಿ. ಅಂದ್ರೆ ಯಾವ ರೀತಿ ಅಂದ್ರೆ ಈ ದನ ಕರುಗಳನ್ನ ಹೊಲದಲ್ಲಿ ಬಿಟ್ಟಾಗ ಯಾವ ರೀತಿ ಅವು ಬೆಳೆನ ಮೇಯ್ದು ಇದು ಮಾಡ್ತಾವ ಅಷ್ಟು ಮಟ್ಟಿಗೆ ಇದು ಹಾನಿ ಮಾಡುತ್ತೆ. ಅಂದ್ರೆ ಮುಖ್ಯವಾಗಿ ಇದು ಗರಿಗಳು ತಿನ್ನುತ್ತೆ. ಗರಿಗಳು ಹೌದು, ಈ ಒಂದು ಪತಂಗ ಜಾತಿಗೆ ಸೇರಿರ್ತಕ್ಕಂತ ಒಂದು ಕೀಟ. ಸೊ ಇದು ತತ್ತಿಗಳನ್ನ ಎಲೆಯ ತಳಭಾಗದಲ್ಲಿ ಇಡ್ತದೆ, ಅವು ಮರಿಗಳು ಹೊರಬಂದ್ಬಿಟ್ಟು ಗರಿಗಳನ್ನ ತಿನ್ನುತ್ತೆ. ಅಂದ್ರೆ ಎಲೆಯಲ್ಲಿ ಮಧ್ಯಭಾಗದ ಒಂದು ನರ ಏನಂತ ಅದನ್ನೊಂದು ಬಿಟ್ಬಿಟ್ಟು ಸಂಪೂರ್ಣವಾಗಿ ಎಲೆಗಳನ್ನ ತಿನ್ನುತ್ತೆ. ಸೊ ಇದು ಸಾಮಾನ್ಯವಾಗಿ ಹಗಲಿನತ್ತು ಏನೋ ಅಷ್ಟೊಂದು ಒಂದು ಹಾನಿ ಮಾಡಲ್ಲ. ರಾತ್ರಿ ಹೊತ್ತು ಅಂದ್ರೆ ನಾಕ್ಟರ್ನಲ್ಲಿ ಬಿಟ್ಟು ರಾತ್ರಿ ಹೊತ್ತು ಅದು ಯಥೇಚ್ಛವಾಗಿ ಈ ಗರಿಗಳನ್ನ ಎಲ್ಲ ಸಂಪೂರ್ಣವಾಗಿ ತಿಂತಕ್ಕಂಥದ್ದು. ಹಗಲು ಹೊತ್ತು ಮಣ್ಣಿನಲ್ಲಿ ಅಥವಾ ಕಲ್ಲುಗಳ ಸಂದಗಳಲ್ಲಿ ಗಿಡದ ಬುಡದಲ್ಲಿ ಇದು ಔತ್ಕೊಳ್ತದೆ. ಸೊ ಇದನ್ನು ಸಹ ಒಂದು ಪ್ರಮುಖವಾಗಿರ್ತಕ್ಕಂಥ ಕೀಟ ಅಂತಾನೆ ಹೇಳಬಹುದು. ಸೊ ಸಂಪೂರ್ಣವಾಗಿ ಎಲೆಗಳನ್ನೆಲ್ಲ ತಿಂದ್ಮೇಲೆ ಅದು ಇನ್ನೇನು ಗಿಡದ ಬೆಳವಣಿಗೆ ಏನೂ ಆಗಲ್ಲ, ನಾವೇನು ಇಳುವರಿನೂ ಸಹ ತಗೊಳ್ಲಿಕ್ಕೆ ಆಗೋಲ್ಲ. ಅಂದ್ರೆ ಮಣ್ಣಲ್ಲಿ ಇರುವಂತ ಕೀಟ. ಹೌದೌದು, ಖಂಡಿತ. ಇದನ್ನ ನಿರ್ವಹಣೆ ಹೇಗೆ ಮಾಡಬಹುದು ಅಂತ? ಸೊ ಇದು ನಿರ್ವಹಣೆ ಮಾಡ್ಬೇಕಂದ್ರೆ ಇದು ಅನೇಕ ಆಸರೆ ಗಿಡಗಳನ್ನು ಸಹ ಹೊಂದಿರುತ್ತೆ, ಅವುಗಳ ನಿರ್ವಹಣೆನೂ ಸಹ ಬಹು ಪ್ರಮುಖವಾಗಿರ್ತಕ್ಕಂತ ಅಂಶ. ಹೊಲದ ಸುತ್ತಮುತ್ತ ಮತ್ತು ಬದುಗಳ ಮೇಲೆ ಇರ್ತಕ್ಕಂಥ ಕೆಲವು ಆಸರೆ ಗಿಡ ಕಳೆಗಳ ನಿರ್ವಹಣೆಯನ್ನು ಸಹ ನಾವು ಮಾಡಬೇಕಾಗ್ತದೆ. ಅದರ ಜೊತೆಗೆ ಈ ಮಾಗಿ ಉಳಿಮೆನೂ ಪ್ರಮುಖವಾಗಿರ್ತಕ್ಕಂಥ ಒಂದು ಪಾತ್ರ ವಹಿಸ್ತದೆ. ಸೊ ಮಾಗಿ ಉಳುಮೆ ಮಾಡೋದ್ರಿಂದ ಏನಾಗ್ತದೆ, ಈ ಲದ್ದಿ ಹುಳು ಅಥವಾ ಇದೇನು ಸೈನಿಕ ಉಳುವಿನ ಕೋಶಾವಸ್ಥೆಯಲ್ಲಿರ್ತಕ್ಕಂಥ ಕೀಟಗಳನ್ನು ನಾವು ನಿರ್ವಹಣೆ ಮಾಡಬಹುದು. ಮತ್ತು ಇದು ಒಂದು ಪತಂಗ ಜಾತಿಗೆ ಸೇರಿರ್ತಕ್ಕಂಥ ಕೀಟ ಆಗಿರೋದ್ರಿಂದ ಇದನ್ನು ನಾವು ಕೆಲವು ಬಲೆಗಳನ್ನು ಅಂದರೆ ಈ ಬೆಳಕಿನ ಬಳೆಯನ್ನು ಹಾಕ್ಬಿಟ್ಟು ದೀಪದ ಬಲೆಗಳ ಮೂಲಕ ಕೀಟಗಳನ್ನು ಸಾಯಂಕಾಲ ಅಂದರೆ ಸಾಯಂಕಾಲದ ಒಂದು ಸಮಯದಲ್ಲಿ ಸುಮಾರು ಒಂದು 7-8-9 ಗಂಟೆ ಒಂದು ಸಂದರ್ಭದಲ್ಲಿ ಹೊಲದಲ್ಲಿ ಅಲ್ಲಲ್ಲಿ ನಾವು ಬೆಂಕಿ ಹಾಕೋದ್ರಿಂದ ಅಥವಾ ಈ ದೀಪಗಳನ್ನು ಇಡೋದ್ರಿಂದ ಈ ಪತಂಗಗಳನ್ನು ಆಕರ್ಷಣೆ ಮಾಡಿಬಿಟ್ಟು ಅವುಗಳ ಒಂದು ಸಂತತಿಯನ್ನು ಕಡಿಮೆ ಮಾಡಬಹುದು. ಸೊ ಇದರ ಜೊತೆಗೆ ಒಂದು ವಿಷ ಪಾಷಾಣ ಅಂತೇಳಿ ಇದು, ಯಾಕಂದ್ರೆ ಇದು ಕಲ್ಲುಗಳಲ್ಲಿ ಮಣ್ಣಲ್ಲಿ ಔತ್ಕೊಳ್ಳೋದ್ರಿಂದ ವಿಷ ಪಾಷಾಣ ಅಂತಕ್ಕಂಥದ್ದನ್ನು ನಾವು ಬಳಸ್ಕೊಳ್ಳೆ ಮಾಡಬೇಕಾಗ್ತದೆ. ಸೊ ಅದಕ್ಕೆ ಪ್ರಮುಖವಾಗಿ ಒಂದು ಭತ್ತ ಮತ್ತು ಗೋಧಿ ತೌಡು, ಒಂದು 20 ಕೆಜಿ ಭತ್ತ ಅಥವಾ ಗೋಧಿ ತೌಡನ್ನು ತಗೊಂಡ್ಬಿಟ್ಟು, ಸೊ ಒಂದು ಎಕರೆಗೆ ಬೇಕಾಗಿರ್ತಕ್ಕಂಥ ನಾನು ಒಂದು ವಿಷ ಪಾಷಾಣದ ಬಗ್ಗೆ ನಾನು ಇಲ್ಲಿ ತಿಳಿಸ್ತಾ ಇದ್ದೇನೆ. ಅದರ ಮತ್ತೆ ಒಂದು 4-5 ಲೀಟರ್ ನೀರು ಮತ್ತು ಒಂದು 2 ಕೆಜಿ ಬೆಲ್ಲ. ಸೊ ಇದನ್ನ ಯಾವ ರೀತಿ ಅಂದ್ರೆ ಈಗ ನಾವು ನಾಳೆ ಉಪಯೋಗಿಸ್ತೀವಿ ಅಂದ್ರೆ, ಸೊ ಇಂದಿನ ದಿನನೇ ನಾವು ಇದನ್ನ ತಯಾರು ಮಾಡಬೇಕಾಗ್ತದೆ. ಸೊ 2 ಕೆಜಿ ಬೆಲ್ಲನ್ನ ಒಂದು 4-5 ಲೀಟರ್ನಲ್ಲಿ ನಾವು ಕರಗಿಸ್ಬಿಟ್ಟು ಈ ಅಕ್ಕಿ ಅಥವಾ ಗೋಧಿ ತೌಡನ್ನ ಚೆನ್ನಾಗಿ ನೆನೆಸಿಡಬೇಕಾಗ್ತದೆ. ಸೊ ತದನಂತರ ಅಂದ್ರೆ ಮಾರನೇ ದಿನ, ಸೊ ಸಾಯಂಕಾಲದ ಸಮಯದಲ್ಲಿ ಅದಕ್ಕೆ 250 ಮಿಲಿ ಮೊನೊಕ್ರೋಟೋಫಾಸ್ ಅಥವಾ ಕ್ಯುನಾಲ್ಫಾಸ್ ಅಂತಕ್ಕಂಥ ಒಂದು ಪಾಷಾಣ ಕೀಟನಾಶಕ ವಿಷವನ್ನ ಬೆರೆಸ್ಬಿಟ್ಟು ಸಾಯಂಕಾಲದ ಸಮಯದಲ್ಲಿ ಹುಳುಗಳಲ್ಲಿ ನಾವು ಹಾಕ್ಬೇಕಾಗ್ತದೆ. ಸೊ ಆ ಒಂದು ಸ್ಮೆಲ್ಗೆ ಈ ಒಂದು ಹುಳುಗಳು ಆಕರ್ಷಣೆಗೊಂಡ್ಬಿಟ್ಟು ಅದನ್ನ ತಿಂತವೆ, ತಿಂದ್ಬಿಟ್ಟು ಅವು ಸತ್ತು ಹೋಗ್ತವೆ. ಸೊ ಸಾಯಂಕಾಲ ಸಂದ ಅಂದ್ರೆ ಸುಮ್ಮನೆ ಎರಚಬಾರ್ದು, ಅಂದ್ರೆ ಗಿಡದ ಮೇಲೆ ಬೀಳೋ ರೀತಿ ಎರಚಬಾರ್ದು, ಸಾಲುಗಳ ಮಧ್ಯೆ ನಾವು ಇದು ಬೀಳೋದರೈತೆ. ಒಂದ್ ಸಾಲು ಬಿಟ್ಟು ಒಂದ್ ಸಾಲಿಗೆ ಹಾಕೋದಾಗ್ಲಿ ಆಗ್ಲಿ ಸಾಲುಗಳ ಮಧ್ಯೆ ನಾವು ಮಣ್ಣಿನ ಮೇಲೆ ಹಾಕ್ಬೇಕಾಗ್ತದೆ. ಸೊ ಈ ರೀತಿ ಮಾಡೋದ್ರಿಂದ ಇದನ್ನ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು. ಅವಶ್ಯವಿದ್ದಲ್ಲಿ ಕೆಲವೊಂದು ಕೀಟನಾಶಕಗಳಂದ್ರೆ ಕ್ಯುನಾಲ್ಫಾಸ್ ಮತ್ತು ಕ್ಲೋರೋಪೈರಿಫಾಸ್ ಅಂತ ಕೀಟನಾಶಕಗಳನ್ನು ಸಹ ನಾವು ಪ್ರತಿ ಲೀಟರ್ ನೀರಿಗೆ 2 mL ಪ್ರಮಾಣದಲ್ಲಿ ನಾವು ಮಿಶ್ರಣ ಮಾಡಿಬಿಟ್ಟು ಸಿಂಪರಣೆ ಮಾಡೋದ್ರಿಂದ ಮತ್ತು ಕೆಲವು ಧೂಳೀಕರಣ ಮಾಡೋದ್ರಿಂದ ಸಹ ಈ ಒಂದು ಲದ್ದಿ ಹುಳನ್ನ ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡಬಹುದು. ಸೊ ಇವಿಷ್ಟು ಈ ಒಂದು ನಮ್ಮ ರಾಗಿ ಮತ್ತು ಇತರೆ ಸಿರಿಧಾನ್ಯಗಳಲ್ಲಿ ಬರ್ತಕ್ಕಂಥ ಪ್ರಮುಖ ರೋಗ ಮತ್ತು ಕೀಟಗಳ ಪ್ರಮುಖ ಕೀಟಗಳ ನಿರ್ವಹಣೆ. ರೈತ ಬಾಂಧವರೇ, ತಮಗೆ ಈ ರಾಗಿ ಮತ್ತು ಇತರೆ ಸಿರಿಧಾನ್ಯ ಬೆಳೆಗಳಲ್ಲಿ ಏನು ಕೀಟ ಮತ್ತು ರೋಗಗಳು ಕಂಡುಬರ್ತವೆ, ಅವುಗಳ ನಿರ್ವಹಣೆ ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಕೆ ವಿ ಪಾಲಣ್ಣ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9447727 68. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಕೇಳಿ: 9447727 68. ತುಂಬ ಸಂತೋಷ ಡಾಕ್ಟರ್ ಪಾಲಣ್ಣ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ರಾಗಿ ಮತ್ತು ಇತರೆ ಸಿರಿಧಾನ್ಯ ಬೆಳೆಗಳಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ರೋಗಗಳು, ಕೀಟಗಳು ಮತ್ತು ಅವುಗಳ ಸಮಗ್ರ ನಿರ್ವಹಣಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೃಷಿರಂಗ ಕಾರ್ಯಕ್ರಮದಲ್ಲಿ ಇದುವರೆಗೂ ರಾಗಿ ಮತ್ತು ಇತರ ಸಿರಿಧಾನ್ಯಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ಅವುಗಳ ನಿಯಂತ್ರಣ ಕ್ರಮಗಳನ್ನು ಕುರಿತು